ಅಡಿಕೆ ಬೆಳೆಗೆ ತಗುಲಿರುವ ರೋಗ ನಿಯಂತ್ರಣಕ್ಕೆ ಔಷಧಿ ಸಿಂಪಡಣೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯಗಳ ಪರಿಣಾಮಕಾರಿ ಆಡಳಿತ ನಿರ್ವಹಣೆ, ಕೇಂದ್ರದ ಜೊತೆ ರಾಜ್ಯ ಒಪ್ಪಂದಕ್ಕೆ ಅಂಕಿತ. ಮತ್ತು ವಿಶ್ವ ಜನಸಂಖ್ಯಾ ದಿನ ಇಂದು, ಏಷ್ಯಾ ಖಂಡದಲ್ಲಿ ಜೀವಿತಾವಧಿ ಹೆಚ್ಚಳ, ವಿಶ್ವಸಂಸ್ಥೆ ವರದಿ. ಇಲ್ಲಿಗೆ ಪ್ರದೇಶ ಸಮಾಚಾರ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕನ್ ಗುಣಿಯ ಇರಬಹುದು. ಹೌದು, ಚಿಕ್ಕನ್ ಗುಣಿಯ ಲಕ್ಷಣಗಳನ್ನು ಸಂಪರ್ಕಿಸಿ. ಚಿಕ್ಕನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ 365 ದಿನಾಲು ಸಿಗ್ತಾರೆ ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ ಪರ್ಸೆಂಟ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ ನಮಸ್ಕಾರ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆ 08272200000 ರೈತ ಬಾಂಧವರೇ ನಮಸ್ಕಾರ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ ಆಸಕ್ತ ರೈತ ಕರೆಗಳನ್ನು ಮಾಡ್ತಾ ಇದ್ರಿ ಮಾತಾಡ್ತಾ ಹೋಗೋಣ ನಮಸ್ಕಾರ ಯಾರು ತಾವು ಹಲೋ ಕೋತೂರು ಗಣೇಶ್ ಕುಮಾರ್ ಅವರು ಎಷ್ಟು ಹಾಕಿದಿರಿ ಈ ಸಾರಿ ಒಂದು 12 ಎಕರೆ ಇಲ್ಲ ಸರ್ ವಿರಾಜಪೇಟೆ ಪೊನ್ನಂಪೇಟೆ ಅಂತ ಹೇಳಿದ್ರೆ ಸ್ವಲ್ಪ ಕೂಲಿ ಕಾರ್ಮಿಕರೆಲ್ಲ ಸಿಕ್ಕಿದ್ರು ನಾನು ಅದರೊಟ್ಟಿಗೆ ಅಂತ ಮಿಷಿನ್ ಇಲ್ಲ ಸರ್ ನಾಟಿಗೆ ಮಿಷಿನ್ ಇಲ್ಲ ಕೈ ನಾಟಿ ಉಪಯೋಗಿಸ್ಕೊಂಡ್ರೆ ಟ್ರ್ಯಾಕ್ಟರ್ ಮಾತ್ರ ಮತ್ತೆ ನನಗೆ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಲ್ಲಿಗೆ ಹೀಗೀಗೆ ಸಿಗ್ತಾರೆ ಹೀಗೀಗೆ ಸಿಗ್ತಾರೆ ಅಂತ ಹೇಳಿ ತುಂಬಾ ಹೆಲ್ಪ್ ಮಾಡಿದ್ರು ನೋಡಿ ಅದೇ ಅದರಿಂದ ನನಗೇನು ನಿಮ್ದು ಗದ್ದೆ ಅಲ್ಲ ಅನ್ಸುತ್ತಲ್ವಾ ಇಲ್ಲ ಸರ್ ನಮ್ದಲ್ಲ ನಂದು ತೀರಾ ಅಡಿಕೆ ಹಾಕ್ಬಿಟ್ಟು ನಮ್ದು ಸ್ವಲ್ಪನೇ ಸರ್ ಇಲ್ಲಿ ಕೋತೂರಿನಲ್ಲಿ ಅಲ್ಲ ಈಗ ಮಾಡಿದಿರಲ್ಲ 12 ಎಕರೆ ಬೇರೆಯವ್ರದ ಹೌದು ಸರ್ 5 ಜನರದ್ದು ಅದು 5 ಪಾಲು ಓಹೋ ನೋಡಿ ಈ ಕಾವೇರಮ್ಮ ಭೂಮಿ ಯಾವಾಗ್ಲೂ ರೈತನಿಗೆ ಮೋಸ ಮಾಡುದು ಅಲ್ವಾ ಹೌದು ಸರ್ ಕೋತೂರಿನಲ್ಲೇ ವಾಸ ಇರ್ತೀರಿ ಒಂದು ಒಂದೂವರೆ ತಿಂಗಳಲ್ಲಿ ಸ್ವಲ್ಪ ಅದು ಸ್ವಲ್ಪ ಆಚೆ ಈಚೆ ಆಯ್ತು ಈಗ ಕುಯಿಲಿಗೆ ಅದೇ ಕಾರಣ ಏನು ಮಾಡ್ಲಿಕ್ಕೆ ಕಾರಣ ಅಂದ್ರೆ 8 ಎಕರೆ ಮಾಡಿದ್ರೆ ನನಗೆ ಸ್ವಲ್ಪ ನಷ್ಟ ಆಯ್ತು ಹಾಗೆ ಕರೆಕ್ಟ್ ಆಗಿ ಲೆಕ್ಕಾಚಾರ ಕರೆಕ್ಟ್ ಆಗಿರೋದಿಲ್ಲ ಒಬ್ರಿಗೆ 15 ಗುಡ್ಡೆಗೆ ಸೇರ್ಸೋದು ಒಬ್ರಿಗೆ 12 ತೀರ ಸರ್ ಜಾಸ್ತಿ ಹತ್ತಿರ ಅಂದ್ರೆ ಫಾರಮ್ ಇಂದ ತೆಗೆದಿದ್ದು ಒಂದು ಮಾಚೆ ಮಾಡ 18 ಕೆಜಿ ಬೀಜದ ಭತ್ತ ಹಾಗೆ ಇಟ್ಟಿದೆ ಅದನ್ನು ತಗೊಂಡೋಗಿ ಹಾಕದೆ ಮತ್ತೆ ಫಾರಮ್ ಇಂದ ತೆಗೆದಿದ್ದು ನಿಮ್ಮ ಹಿಂದೆ ಮಾತಾಡಿದ್ರಿ ಆದ್ರೆ ಇನ್ನೊಂದ್ಸರಿ ಹೇಳಿ 9-4 2023. ಓಕೆ, ಖುಷಿ ಆಯ್ತು. ಭತ್ತ ಬೆಳೆಯಕ್ಕಾಗಲ್ಲ, ಅಪವಾದ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದು, ಅದು ಬೇರೆಯವರ ಜಮೀನು. ಹೌದು ಸರ್. ಹೌದು ಸರ್. ಇಲ್ಲ ಸರ್, ಅದೇನು ಆ ಟೈಮಲ್ಲಿ ನಾವು ದುಡಿಬೇಕು ಅದರೊಟ್ಟಿಗೆ, ಒಂದು ಖುಷಿ ಆ ಗದ್ದೆಯಲ್ಲಿ ಅಂತ ಹೇಳಿದ್ರೆ, ಆ ಚಿನ್ನ ಇಬ್ಬರು ಮಳೆಯಲ್ಲಿ ನೆನೆದುಕೊಂಡು ಅದು ಒಂದು ಅಂಡ್ಲು ಕಡಿಯಕ್ಕೆ ಅದೊಂದು ಖುಷಿಯೇ ಬೇರೆ. ಶ್ರಮ ಪಡದೆ, ಹಾ ನೀವ್ ಹೇಳಿದಂಗೆ ಶ್ರಮ ಪಡದೆ ಕೆಲವೊಬ್ಬರಿಗೆ ಬಹಳ ಉಲ್ಲಾಸ. ಮಣ್ಣು ದೂರ ಎಸೆಯೋ ಅಂತ ಆಸೆ ಇದೆ. ಹಾ, ಎಷ್ಟು ವಯಸ್ಸು ತಮ್ದು? 50. ಮಾತಾಡೋಣ. ಚೆನ್ನಾಗಿ ಬೆಳೆ ಬರಲಿ. ಈಗ ನಿಮಗೆ ಒಂದು ಪ್ರಶ್ನೆ, ಹತ್ತಿರದಲ್ಲಿ ಏನಾದ್ರೂ ನೀವು ಹಾಕಿರೋದು ಅಥವಾ ನೋಡಿರೋದು? ಇಲ್ಲ ಸರ್, ಜಾಯಿಕಾಯಿ ಮರ ಇಲ್ಲಿ. ಹೌದು, ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ, ಜಾಪತ್ರೆ ಎಷ್ಟು ಜಾಯಿಕಾಯಿಗಳ ಜಾಪತ್ರೆ ಸಿಗುತ್ತೆ ಅಂತ ಹೇಳ್ಬೋದಾ? ಎಷ್ಟು ಕಿಲೋಗ್ರಾಮು ಗ್ರಾಮು ಜಾಪತ್ರೆ ಸಿಗ್ಬೇಕಾದ್ರೆ ಎಷ್ಟು ಜಾಯಿಕಾಯಿಗಳನ್ನ ನಾವು ಸಂಗ್ರಹಿಸಬೇಕು, ಒಂದು ಅಂದಾಜು ನೋಡಣ. ಹೌದು, ಎಷ್ಟು ಜಾಯಿಕಾಯಿಗಳನ್ನ ನಾವು, ಎಷ್ಟು ಕಿಲೋಗ್ರಾಮ್ ಜಾಯಿಕಾಯಿಗಳನ್ನ ಆರಿಸಿಕೊಂಡ್ರೆ ಒಂದು 500-600 ಬೇಕಾಗುತ್ತೆ ಸರ್, ಒಂದು ಕಿಲೋಗೆ. ಅಲ್ಲ, ನಾನು 1 kg. ಅದ ನಿಮಗೆ ಆ ವಿಚಾರ ಏನು ಸರಿಯಾಗಿ ಗಮನಕ್ಕೆ ಬಾರದೆ ಮಾಡ್ತಾರೆ. ಮಾತಾಡೋಣ, ಒಳ್ಳೇದಾಗ್ಲಿ. ಸಂತೋಷ, ಸಂತೋಷ. ನಮಸ್ಕಾರ. ನಮಸ್ಕಾರ. ರೈತರು, ಕಾಫಿ ಬೆಳೆಗಾರರು, ಭತ್ತ ಬೆಳೆಯೋರು, ಇನ್ನು ಬೇರೆ ಬೇರೆ ಪ್ರಯತ್ನದಲ್ಲಿ ಸಾಗಿರೋರು, ಅಧಿಕಾರಿಗಳು, ತಜ್ಞರ ವಿಚಾರಗಳು ಸಹ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗ್ತಾ ಇರ್ತವೆ. ಮುಂದಿನ ಕರೆ 006 ಸೇರಿಸಿದರೆ ನಾವು ನೀವು ಮಾತಾಡ್ಬೋದು. ಮುಂದಿನ ಕರೆ ಹೇಳಿ, ಮಾತಾಡು 7220006. ಮಾತಾಡಪ್ಪನವರು, ಜಾಯಿಕಾಯಿ ಮರ ಬೆಳೆಸಿದ್ರ? ನಮ್ಮ ಕಾಯಿಗಳು ನಾವು ಇದು ಮಾಡ್ಲಿಕ್ಕೆ, ಸಾಂಬಾರ್ ಹುಡಿ ಮಾಡ್ಲಿಕ್ಕೆ ಅಲ್ವಾ? ಹೌದು ಹೌದು ಸರ್. ನಿಜ ನಿಜ. ಹೌದು, ಹಂಗಾದ್ರೆ ಅದು ನಿಮಗೆ ಪರಿಚಯ ಇರೋದ್ರಿಂದ ಉತ್ತರ ಸುಲಭ ಸಿಗ್ಬೋದಂತ. ನಾನು ಅದು ನಿಖರವಾಗಿ ನೋಡ್ಲಿಲ್ಲ ಸರ್, ಅಂದಾಜಲ್ಲಿ ಒಂದು 5 kg ಬೇಕಾದಿತ್ತು. ಸರಿಯಾಗಿ ಸರಿಯಾಗಿ ಉತ್ತರ ಹೇಳಿದ್ರೆ ಅಲ್ಲಿ ನಿಮ್ ಶ್ರೀಮತಿ ಅವರು ಖುಷಿ ಪಡ್ತದಲ್ವಾ? ಸರ್, ಅವರಿಗೆ ಗೊತ್ತು, ಅಂದಾಜಿಗೆ ಹೇಳಿದ್ದು. ಎಷ್ಟು ನಿಖರವಾಗಿ ಹೇಳಿದ್ರೆ? ಎಷ್ಟು ನಿಖರವಾಗಿ ಹೇಳಿದ್ರೆ ಅಲ್ವಾ? ಹೌದು ಹೌದು ಹೌದು. ಒಳ್ಳೇದಾಗ್ಲಿ. ಹೌದು ಹೌದು. ವೀಳ್ಯದೆಲೆಗೂ ಉಪಯೋಗಿಸ್ಕೊಳ್ತೀರಾ ಜಾಪತ್ರೆನ? ಕೆಲವು ಅವ್ರು ತಿಂತಾರೆ ಅದನ್ನು, ಬಾರಿ ರುಚಿ ಆಗ್ತದೆ. ನೀವ್ ಯಾಕೆ ವೀಳ್ಯದೆಲೆನ ತಿಂತ ಇಲ್ಲ? ಎಂತ ಸರ್, ವೀಳ್ಯದೆಲೆ ನೀವ್ ಯಾಕೆ ತಿಂತ ಅಲ್ವಾ? ಮಾರಾಟ ಮಾಡ್ತೇವೆ ಕೂಡ. ಯಾಕೋ ಎಷ್ಟು ಆಗಿಲ್ಲ ತಿಂತೀರಿ? ಹೊರಟು ಬರುವ ಹೊತ್ತಿಗೆ ಹಾಗೆ ಹಾಗೆ. ನಿಮ್ಮ ಪಾತ್ರ ಭಾಗವಹಿಸೋ ಸಂಗತಿನೂ ಗಮನಿಸ್ತಾ ಇರ್ತೀವಿ. ಇನ್ನು ಮಂಗಳೂರಿಗೂ ಎಲ್ಲರಿಗೂ ಗೊತ್ತಾದಲ್ಲ, ಪಂಚಪ್ರಾಣ ಅಂತ ಹೇಳಿದ್ರಲ್ಲ, ಪಂಚ ಆಕಾಶವಾಣಿಗಳಿಗೆ ಸಂಪರ್ಕ ಮಾಡ್ತೀರಾ? ಈಗ ಮಂಗಳೂರಿಗೆ ಮಾತಾಡ್ತಾರ ನಮ್ಮ ಶ್ರೋತೃಗಳು, ಎಲ್ಲೂ ಹಾದಿ ತಪ್ಪಿ ಹೆಂಗ್ ಬೇಕಾದ ಮನಸ್ಸಿಗೆ ಬಂದಂಗೆ ಮಾತಾಡಲ್ಲ, ಖುಷಿ ಆಗ್ತದೆ. ಕೇಳಿದ್ರೆ ಎಷ್ಟೊಂದು ಆಸಕ್ತಿಯಿಂದ ಎಷ್ಟೋ ಜನ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ. ಬಿಡುವ ಕಾರ್ಯಕ್ರಮಗಳನ್ನ ಆಚರಣೆ ಮಾಡುವಾಗ ಅಥವಾ ಗೃಹ ಪ್ರವೇಶ ಈ ತರ ಸಂದರ್ಭಗಳಲ್ಲಿ ರೇಡಿಯೋಗಳನ್ನ. ನಮಸ್ಕಾರ, ಯಾರು ತಾವು? ಹಲೋ ಸರ್. ಹಾ, ನಿಮ್ಮ ಹೆಸರು? ಪೂವೈ ಅಂತ. ಪೂವೈ, ಪೂವೈನವ್ರೆ ಅಲ್ವಾ? ಹೌದು. ಬೆಟ್ಟಂಗಾಲದ ಸುತ್ತಮುತ್ತ ಯಾವ್ಯಾವ ಬಾರಗ ಕುಟ್ಟಂಗಿ? ನೋಡಿ ನೋಡಿ. ಹೌದು ಹೌದು, ಒಳ್ಳೇದು. ಏನ್ ಕೆಲಸಗಳು ಮಾಡ್ತಿದ್ರಿ ಈಗ ಪೂವೈನವ್ರೆ? ಏನ್ ಕೆಲಸಗಳು ಮಾಡ್ತಿದ್ರಿ ಈಗ? ಕೆಲಸ ಮನೆಯಲ್ಲಿ ಸರ್, ತೋಟ ಕೆಲಸ. ಹೌದು ಹೌದು. ಅಲ್ಲ ಈಗ ಇವಾಗ? ಹೌದು. ಹಾ ಹಾ, ನಿಮ್ ತೋಟ ಮತ್ತೆ ಬೇರೆ ತೋಟದಲ್ಲಿ ಮಾಡ್ತೀರಾ? ನಮ್ ತೋಟ ಮಾತ್ರ. ನಿಮ್ ತೋಟ ಮಾತ್ರ? ಅಲ್ಲ, ಕೆಲವೊಬ್ರು ಪರಿಚಯ ಮಾಡ್ಕೊಳ್ಳಿಕ್ಕಾಗಿ ಸಂಪರ್ಕ ಇರೋ ಒಂದು. ಒಟ್ಟು ಎಷ್ಟೆಕ್ರಿ ನಿಮ್ದು ತೋಟ ಇರೋದು? 3 acres. 3 acres. ಅಚ್ಚುಕಟ್ಟ ಮಾಡಿದ್ರೆ ಏನು ವರ್ಷವಿಡೀ ಕೆಲಸ ಮಾಡಿದ್ರು ಕಾರ್ಯಗಳಿರ್ತವೆ ಅಲ್ವಾ? ಖುಷಿ ಆಯ್ತು. ಈಗ ಒಂದು ಪ್ರಶ್ನೆ, ನಿಮ್ಮ ತೋಟದಲ್ಲಿ ಕಾಳುಮೆಣಸು ಇಟ್ಕೊಂಡು ಆಧುನಿಕ ವ್ಯವಸ್ಥೆನೋ ಅಥವಾ ಸುಧಾರಣೆನೋ ಆಗಿದೆ ಅಲ್ವಾ? ಈ ಕಸಿ ಕಟ್ಟಕ್ಕೆ ಹೆದರಬಾರದಂತ ಅನ್ಕೊಂಡು ಒಂದು ಬುಡದ ಸಸ್ಯಕ್ಕೆ ಬಳ್ಳಿಗೆ ಈ ಹೆಸರೇನು ಅಂತ ಹೇಳ್ಬೇಕು ನಾವು. ನೋಡಿದೀರಾ ಕಸಿರ್ಬೋದು, ಆದ್ರೆ ಕಸಿ ಕಟ್ಟಿದ ಕಾಳುಮೆಣಸಿನ ಸಸ್ಯಗಳನ್ನ ನೋಡಿದಿರಾ? ನಿಮ್ ಗಮನಕ್ ಬಂದಿಲ್ಲ, ಕಷ್ಟ ಆಗ್ತದೆ ನಿಮ್ಗೆ ಇದು ಪ್ರಶ್ನೆ ಕಷ್ಟ ಆಗ್ತದೆ ಅಂತ ಅನ್ಸುತ್ತೆ. ನೋಡೋಣ, ಭಾರತದಲ್ಲಿ ಬೀಜ ಸಂಬಾರ, ಈ ಧನಿಯಾ, ಕಾಳು ಮೆಣಸು, ನಮ್ಮ ರಾಜ್ಯದಲ್ಲಿ ಅಲ್ಲ, ಹೊರಗಡೆ ರಾಜ್ಯ. ಹೌದು ಹೌದು, ಅನ್ಕೊಂಡು ಯೋಚನೆ ಮಾಡಿದ್ವಿ. ನೋಡೋಣ ಮುಂದಿನ ಕರೆ ಯಾರು ಮಾಡ್ತಾರೆ, ಮಾತಾಡೋಣ. ಧನ್ಯವಾದ, ನಮಸ್ಕಾರ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಇಟ್ಕೊಂಡು ನೀವು ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ತಾ ಹೋದ್ರೆ ಇತರರನ್ನು ಸಂತೋಷ ಪಡ್ತಾರೆ. ಮರೂರಿಂದ ಹೆಸರೇನಂದ್ರಮ್ಮ? ಗೀತಾ. ಪೆರಿಯಾಪಟ್ಟಣ ತಾಲೂಕು ಮರೂರು, ಕುಶಾಲ ನಗರಕ್ಕೆ ಎಷ್ಟು ದೂರ ಆಗುತ್ತೆ? ಮರೂರು ಎಷ್ಟು ದೂರ ಆಗುತ್ತೆ? ಅಲ್ವಾ ಎಲ್ಲ ಹತ್ರ, ಅದು ಕೋಶವಾಗಿ ಜೀವನ ಮಾಡ್ತಾ ಇದ್ರಿ ಕೃಷಿಯಲ್ಲಿ ಅಲ್ವಾ? ಹೌದೌದು, ಒಳ್ಳೇದು. ಈಗೆಲ್ಲ ಕಾಳು ಮೆಣಸಿಗೆ ರೋಗ ಬರಬಾರದು, ಶೀತ ಆದ್ರೆ ಹೆದರಿ ಹಾಳಾಗ, ಅದು ಯಾವುದು ಅಂತ ಏನಾದ್ರೂ ನಿಮ್ ಗಮನಕ್ಕೆ ಬಂದಿದ್ಯಾ? ಕೊಟ್ಟಿದ್ದೀವಿ, ನಮ್ಮಷ್ಟು ಅನುಭವಿಸ್ರು ಯಾರು ಇಲ್ಲ ಅನ್ನೋ ತರ ಮಾತಾಡಿದ್ದೆ. ಅದಕ್ಕೆ ಈ ಹಾಸನ ಕಲಿತರೂ ಆರಂಭನೇ, ಇದಕ್ಕೆ ಅಂತ್ಯ ಅನ್ನೋದಿಲ್ಲ. ನಾವು ಎಷ್ಟು ಕಲಿತೋ ಇನ್ನೂ ಚಿಕ್ಕವರಾಗ್ತೀವಿ. ಹಿಪ್ಪಲಿ ಜಾತಿಗೆ ಸೇರಿದ ಪೈಪರ್ ಕೋಲಿಬ್ರಿಯಂ ಅನ್ಕೊಂಡು ಅದರ ವೈಜ್ಞಾನಿಕ ಬಳಸ್ಕೊಂಡು ಅದಕ್ಕೆ ಕಸಿ ಕಟ್ಟಿ ಕಾಳು ಮೆಣಸಿಗಿನ ಇನ್ನೊಂದು ತಳಿಯನ್ನು ಸೇರಿಸಿ ಬೆಳೆಸ್ತಾರೆ. ಕೆಲವೊಂದ್ ಕಡೆಗೆ ಆ ಗಿಡಗಳನ್ನ ಬೆಳೆಸಿದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಕೆಲವೊಂದ್ ಕಡೆಗೆ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಅಂತಾನು ಹೇಳ್ತಿದಾರೆ. ಇನ್ನು ಅದಾಗ ನೀರು ಹೊರಗಡೆ ಹೋಗೋ ರೀತಿಯಲ್ಲಿ ಕಾಲುವೆಯನ್ನ ತೆಗೆದ್ಬಿಟ್ರೆ ಏನು ಆಗಲ್ಲ, ಉಳಿತಾವ ಗಿಡಗಳು. ನೀರು ನಿಲ್ಲೇಬಾರದು. ಅದು ಎಷ್ಟೋ ಜನಗಳಿಗೆ ಗೊತ್ತಾಗೋದಿಲ್ಲ, ಓ ಇಷ್ಟಿಲ್ಲ, ಒಳ್ಳೇದು ಅಲ್ಲ. ಅದರಲ್ಲೂ ಕಾಳು ಮೆಣಸಿಗಂತೂ ಅಪಾಯನೇ. ಕೇಳಿದ್ರೆ ಅನೇಕ ಬೆಳೆಗಳಿಗೆ ಏಲಕ್ಕಿಯೂ ಸೇರ್ಕೊಂಡು ಕಾಫಿ ಕಾಳು ಬಹಳ ಚೆನ್ನಾಗಿ ಆಳವಾಗಿ ಕಾಲುವೆಗಳನ್ನ ತೆಗೆದು ಟ್ರೆಂಚ್ಗಳನ್ನ ನಿರ್ಮಾಣ ಮಾಡಿ ನೀರನ್ನು ಹಾಳಾಗಿ ಹೋಗ್ಬಿಡ್ತವೆ. ಮುಂದಿನ ಕರೆ, ನಮಸ್ಕಾರ, ಯಾರು ತಾವು? ಹಲೋ. ಇಲ್ಲದಿದ್ರು ಚೆನ್ನಾಗಿದ್ದೀವಿ ಅಂತ ಹೇಳ್ಬೇಕು, ಅದೇ ಜೀವನ. ಹೌದು ಸರ್, ಆಸ್ಪತ್ರೆಗೆ ಹಂಗೆ ಚೆನ್ನಾಗಿಲ್ಲ ಅಂತ ಯಾರು ಹೇಳ್ಬಾರ್ದು, ಒಂಥರ ನೋವಿನ. ಈಗ ನಾವು ತೋಟ ಕೆಲಸ ಸರ್. ಅದೇ ಏನ್ ಕೆಲಸಗಳು ಮಾಡ್ತಾ ಇದೀರಿ ಅಂತ? ಇವಾಗ ಕಾಫಿ ಕುಯ್ತಿದ್ವಿ ಸರ್. ಅರಬಿಕಾಯಿ, ಡೋರ್ಗಾಯಿ, ಹಣ್ಣು ಎಲ್ಲದನ್ನು ಸೇರಿ ಕಿತ್ ಬಿಡ್ತೀರಾ ಅಥವಾ ಬರೀ ಹಣ್ಣನ್ನು ಮಾತ್ರ ತೆಗಿತೀರಾ? ಸ್ಟಾರ್ಟಿಂಗ್ ಬೇಗ ಹಣ್ಣಾಗಿ ಬಿಡ್ತದೆ ಸರ್. ಓ ಹಂಗೆ, ಏನೇನು ಕಿತ್ಕೊಳಕ್ ಬರ್ತಾರೆ ಅಂತ ಅನ್ಕೊಂಡು ಹಣ್ಣು ಹೆಚ್ಚಿಗೆ ಆಗ್ಬಿಡುತ್ತೆ. ಇನ್ನು ಮಾತಾಡೋಣ ಆದ್ರೆ ಸಮಯ ಇಲ್ಲ. ನಿಮಗೆ ಪ್ರಶ್ನೆ, ಬೀಜಗಳ ಇನ್ನು ಸಾಂಬಾರ್ ಪದಾರ್ಥಗಳಿದಾವೆ, ಈ ಧನಿಯ ಬೀಜ ಕೇರಳ ರಾಜ್ಯದಲ್ಲಿ ಇರುವುದರ? ಕೇರಳದಲ್ಲಿ ಇಲ್ಲ, ರಾಜಸ್ಥಾನದ ಅಜ್ಮೀರ್. ದೊಡ್ಡ ವ್ಯವಸ್ಥೆ. ಹೌದು, ಕಾರ್ಯಕ್ರಮ ಕೇಳ್ತಾ ಇರಿ, ಭಾಗವಹಿಸ್ತಾ ಇರಿ, ಒಳ್ಳೆ ಮಾಡ್ತಾ ಇದೀವಿ. ಮುಂದಿನ ಕಾರ್ಯಕ್ರಮ ಬಿತ್ತರವಾಗ್ಬೇಕಲ್ವಾ? ನೇರ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ಸಂಪರ್ಕದಾರರಿಗೆ ಅದ್ಭುತ ಆಫರ್, ಈಗ ಹೊಸ ಸಂಪರ್ಕಕ್ಕೆ ಕೇವಲ ₹1,240 ಮಾತ್ರ, ಜೊತೆಗೆ 2 ತಿಂಗಳ 0 88 ಸುಂಟಿಗೊಪ್ಪ 8762-381716 ಸೋಮವಾರಪೇಟೆ 9482-3673 9448-1-4186 ಹಾಗೂ 9482-402186. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯಾ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 13,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕೊಡವಡ ಮಂಗಲತ್ ಮುಹೂರ್ತತ್ರ ಪಾವಿತ್ರ್ಯತೆ ಪಿಂಜ ನವ ದಂಪತಿಯಡ ದಾಂಪತ್ಯ ಜೀವನಕ್ಕ ತೊಂದರೆ ಆಪಕಾಗಂದ್ ಅನ್ನುವ ನಟ್ಟಲು ಕೆಂಜಂಗಡ ಒಕ್ಕ ಕಾರಡ ಮಂಗಲತ್ ಮುಹೂರ್ತತ್ರ ನೇರತ್ಲ ಕಳ್ಳು ಬೆಪ್ಪುಲೆ ಅನ್ನುವ ಐತಿಹಾಸಿಕ ತೀರ್ಮಾನ ಅಡ್ತಂಡ ಒಕ್ಕತ್ರ ಅಧ್ಯಕ್ಷ ಕಾಶಿ ಗಣಪತಿ ಪಿಂಜ ಸರ್ವ ಸದಸ್ಯಂಗಕ್ಕ ಎಲ್ಲಾ ದೇವಳು ನಲ್ಲದು ಮಾಡಿಡಂದ್ ಬೈಂದಿತ್ ಬೆಂಗಳೂರ ಸಾಮಾಜಿಕ ಕಾರ್ಯಕರ್ತ ಕೆಂಜಂಗಡ ರೋಷನ್ ನಾಣಯ್ಯ. ವಿಂಟರ್ ಡಿಸ್ಕೌಂಟ್ ಸೇಲ್ ಶ್ರೀಕಂಠೇಶ್ವರ ಮಳಿಗೆಯಲ್ಲಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ನಿಮ್ಮ ಹಳೆ ಮೊಬೈಲ್ ಎಕ್ಸ್ಚೇಂಜ್ ಮಾಡುವಾಗ ಹೊಸದರ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಫರ್ನಿಚರ್ ಗಳ ಮೇಲೆ ಅಪ್ ಟು 70% ಡಿಸ್ಕೌಂಟ್. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಸಾಲ ಸೌಲಭ್ಯ. ಕ್ಯಾಶ್ ಬ್ಯಾಕ್ ಆಫರ್ ಗಳಿ. ಬಾಳುಗೋಡು ಕೊಡವ ಸಮಾಜ ಒಕ್ಕೂಟತ್ರ ಆದನೇಲ್ ನವೆಂಬರ್ 17 ಇರೋದಂಗೆತ್ತನೆ ಕೊಡವ ಸಾಂಸ್ಕೃತಿಕ ಪೈಪೋಟಿ ಕೇರುಬಲಿ ಕುಡ್ನನಕ್ಕೆ ಫಲತರ ಕಳಿ ಪೈಪೋಟಿ ಅಲ್ಲತೆ ಬೋರೆ ಬೋರೆ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಡು. ಎಲ್ಲ ಕೊಡವ ಸಮಾಜಕಾರ ಕೊಡವ ಸಂಘ ಸಂಸ್ಥೆಕಾರ ಕೊಡವಾಭಿಮಾನಿಯ ಮುಂದು ದಿನ ನಡಪ ಈ ಕೊಡವ ನಮ್ಮ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ಹಾಗೂ ಸ್ಥಳೀಯ ಎಲ್ಲ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ 69ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಹಾಗೂ ಆಯ್ಕೆಗೊಂಡ ಕೊಡಗಿನ ಶ್ರೇಷ್ಠ ಸಹಕಾರಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಾಳೆ ಬುಧವಾರ 10 ಮಡಿಕೇರಿಯ ಹೋಟೆಲ್ ರಾಜದರ್ಶನ್ ಸಭಾಂಗಣದಲ್ಲಿ ನಡೆಯಲಿದೆ. ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದ ಶ್ರೀ ಎ ಕೆ ಮನುಮುತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ಜರುಗುವ ಸಮಾರಂಭವನ್ನು ಶಾಸಕರಾದ ಶ್ರೀ ಎಂಪಿ ಅಪ್ಪಚ್ಚು ರಂಜನ್ ಅವರು ಉದ್ಘಾಟಿಸಲಿದ್ದು ಸನ್ಮಾನ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಂಪಿ ಸುಜಾ ಕುಶಾಲಪ್ಪ ಅವರು ನಡೆಸಿಕೊಳ್ಳಲಿದ್ದಾರೆ. ಸಮಾರಂಭದಲ್ಲಿ ಕೊಡಗು ಸಹಕಾರ ರತ್ನ ಪ್ರಶಸ್ತಿಗೆ ಆಯ್ಕೆಯಾದ ಶ್ರೀ ಅಪ್ಪಚ್ಚು ಗಣಪತಿ ಮಾಯಮುಡಿ, ಶ್ರೀ ಕೆ ವಿ ಮಂಜುನಾಥ್ ಹಂಡ್ಲಿ ಹಾಗೂ ಶ್ರೇಷ್ಠ ಮಹಿಳಾ ಸಹಕಾರಿಯಾಗಿ ಆಯ್ಕೆಯಾದ ಶ್ರೀಮತಿ ಕಮಲಾ ಕರಿಯಪ್ಪ ಇವರುಗಳನ್ನು ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಸಹಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ವಿನಂತಿ. ಆಹಾ ಆಹಾ, ಕೊಡಗಿನಲ್ಲಿ ಇದುವರೆಗೆ ಎಲ್ಲೂ ಸವಿಯದಂತಹ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಅರೇಬಿಯನ್ ಫುಡ್ಗಳು, ವೆರೈಟಿ ಫ್ಲೇವರ್ಸ್ ಐಸ್ ಕ್ರೀಮ್ಸ್, ಫಲೂದಾ, ಫ್ರೆಶ್ ಜ್ಯೂಸ್, ಇದೀಗ ಮಡಿಕೇರಿಯಲ್ಲಿ ಹೈಟೆಕ್ ಆಗಿರುವ ಹೋಟೆಲ್ ಗ್ರೀನ್ಲ್ಯಾಂಡ್ ನಲ್ಲಿ, ಜೊತೆಗೆ ಏಕಕಾಲದಲ್ಲಿ 200 ಒಟ್ಟಿಗೆ ಕುಳಿತುಕೊಳ್ಳುವ ಅವಕಾಶ. ಆರೋಗ್ಯಕರ ಹಾಗೂ ತಾಜಾ ವೆಜ್ ಅಂಡ್ ನಾನ್ ವೆಜ್ ತಿಂಡಿ ತಿನಿಸು ಊಟಕ್ಕಾಗಿ ಬನ್ನಿ ಹೋಟೆಲ್ ಗ್ರೀನ್ಲ್ಯಾಂಡ್, ಮ್ಯಾಂಗ್ಳೂರ್ ರೋಡ್, ಮಡಿಕೇರಿ. ನೀವು ಬಯಸುವ ಸುಂದರ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಎಲ್ಲಾ ಫರ್ನಿಚರ್ ಗಳನ್ನು ರೆಡಿ ಮಾಡಿಕೊಡಲಾಗುವುದು. ಟೀಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕ್ಕಾಡ್, ನಾಪೋಕ್ಲು. ಅಂದದ ಚೆಲುವಿಗೆ ಪರಿಶುದ್ಧವಾದ ಚಿನ್ನದ 21 ನವೆಂಬರ್ 20 ಖರೀದಿಸಿ ಗೆಲ್ಲಿರಿ. ಪ್ರತಿ ಗಂಟೆಗೊಮ್ಮೆ ಬೆಳ್ಳಿ ನಾಣ್ಯ ಹಾಗೂ ಪ್ರತಿದಿನ ಚಿನ್ನದ ನಾಣ್ಯಗಳನ್ನು ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್. ಅಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪುತ್ತೂರು ಬಸ್ ನಿಲ್ದಾಣದಿಂದ ಕೇವಲ 400 ಅಂತರದಲ್ಲಿ ಮುಳಿಯಾ ಪ್ರಾಪರ್ಟೀಸ್ ನ ಕೃಷ್ಣಕೇಶ ಲೇಔಟ್ ನಲ್ಲಿ ಎಲ್ಲ ಆಧುನಿಕ ಸೌಕರ್ಯಗಳನ್ನು ಹೊಂದಿರುವ ಮನೆ ನಿವೇಶನಗಳು ಸಾಮಾನ್ಯ ವರ್ಗದ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದೆ. ಕೆಲವೇ ಕೆಲವು ಸೈಟ್ಗಳು ಬಾಕಿ ಇದ್ದು ಆಸಕ್ತರು ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗಾಗಿ ಬನ್ನಿ ಸ್ವೀಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ. ಡಿ ಟ್ವಿನ್ಟೆಕ್ ಪತ್ರಿಕಾ, ಯುಪಿಎಸ್, ಬ್ಯಾಟರಿ ಎಲ್ಲವೂ ಅಮೋಘ ಡಿಸ್ಕೌಂಟ್ ನೊಂದಿಗೆ. ಸಂಪರ್ಕಿಸಿ ಬೈರೆಡಿರಾಮ್ ಮದನ್, ಡಿ ಟ್ವಿನ್ಟೆಕ್ ಪತ್ರಿಕಾ ಭವನದ ಹತ್ತಿರ, ಮಡಿಕೇರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್, ಬ್ರಾಂಡೆಡ್ ಐಟಮ್ಸ್ ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಇರಿಟ್ಟಿಯ ತಾಳುಕಂಡತ್ತಿಲ್ ಜುವೆಲ್ಲರ್ಸ್ ನಿಂದ 1 ಮೇಲ್ಪಟ್ಟ ಚಿನ್ನಾಭರಣ ಖರೀದಿಗೆ ಬಾಂಬೆ ಕಲೆಕ್ಷನ್ಸ್, ತಾಳುಕಂಡತ್ತಿಲ್ ಜುವೆಲ್ಲರ್ಸ್, ಇರಿಟ್ಟಿ. ರೈತ ಬಾಂಧವರೇ, ನಮ್ಮಲ್ಲಿ ಕಳೆ ಕುಚ್ಚುವ ಯಂತ್ರ, ಮರ ಕೊಯ್ಯುವ ಯಂತ್ರ, 1 KVA ಇಂದ 300 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕೋವನ್ನ, ಹೋಂಡಾ, ಓಲಿಯೋಮ್ಯಾಕ್, ಇತರೆ ಎಲ್ಲಾ ಕಂಪನಿಯ ಮಷಿನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಹಾಗೂ ಸರ್ವಿಸ್ ಲಭ್ಯವಿದೆ. ಹಾಗೂ 80 ಸ್ಪ್ರೇಯರ್, ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 120 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಟ್ರಾಕ್ಟರ್ ಚಾಲಿತ ಪಿಟಿಒ ಪಂಪ್, ಪೋರ್ಟೆಬಲ್, 10 HP ಇಂದ 100 HP ವರೆಗಿನ ಇಟಾಲಿಯನ್ ಇರಿಗೇಷನ್ ಪಂಪ್ ಸೆಟ್ ಹಾಗೂ ಐಪಿ ಸೆಟ್, ರೆಡಿಮೇಡ್ ಫ್ಲೋಟಿಂಗ್ ಸಿಸ್ಟಮ್ ನಮ್ಮಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪೊನ್ನಿಮಾನಿಸ್ ಕೈಕೇರಿ ಗೋನಿಗೊಪ್ಪ, 8722044039 ಹಾಗೂ ಕುಶಾಲನಗರ, 9448488202. ಬೇಟೋಳಿ ರೋಡ್ ಮಹಿಳಾ ಸಮಾಜದ ಪಕ್ಕ ಉಳ್ಳ ಮೋವ ಚೊಟ್ಟೆಯಂಡ ಶೋಭಾ ಸತೀಶ್ ಎಂಗಡ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ ಗೋಣಿಕೊಪ್ಪ. ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಓದೆಂಡುಳ್ಳ ತೆಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಜಿಲ್ಲಾ ಅಭಿವೃದ್ಧಿ ಸಹಕಾರ ದಿನಾಚರಣೆ. ಸುದ್ದಿರವಿಯವರ. ಕೊಡಗು ಜಿಲ್ಲೆಯಲ್ಲಿ ತೊಡಿಕೆ ರಸ್ತೆಗೆ ಸಂಸದ ಪ್ರತಾಪ್ ಸಿಂಹ ಸೂಚನೆ ಕೊಡುತ್ತದೆ. ಇಂದು ಮಡಿಕೇರಿ ಜಿಲ್ಲಾ ಪಂಚಾಯತಿ ಸಭಾಬಾಡಿಯಲ್ಲಿ ನಡೆದ ಜಿಲ್ಲೆಯಲ್ಲಿ ಪೆರ್ತ ರಸ್ತೆ ತುಂಬ ಪಾಳು ತರತ ಉಂಡು ಒಂದು ಪುಕಾರ ಕಟ್ಟುಬಂದನುಂಡು. ತೊಡಿಕೆ ರಸ್ತೆರ ಕುಂಡುಮುಪ್ಪೆಂಜ ಮಡಿಕೇರಿ ಸಂಪಾಜೆ ನಡುವೆ ತಡೆಗೋಡೆ ಸೇತುವೆ ಕಾಮಗಾರಿನ ಬಿರಿಯ ತೂಪಕ್ಕೆ ಸೂಚನೆ ಕೊಡ್ತದೆ. ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಸಹಕಾರ ಇಲಾಖೆ ಪಿಂಜ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್, ಅಖಿಲ ಭಾರತ ಸಹಕಾರ ಸಪ್ತಾಹತ್ರ ಮಾರಿಪತ್ತು, ಇದೇ ತಿಂಗಳ 17ನೇ ತಾರೀಕು ಬ್ಯಾಳಚೆ ಕಡಂಗ ಪ್ರಾಥಮಿಕ ಕೃಷಿ ಪತ್ತಿನ ರೈತ ಮೇಕೇರಿ ಕರಾಳನ ಈಶ್ವರಿ ಪಿಂಜ, ಉಪಾಧ್ಯಕ್ಷಗಳಾಯಿತು ಆಯುಷಾ ಎಂಗಳ ನೇಮಕ ಮಾಡಿತು. ಕರ್ನಾಟಕ ಸಂಘಗಳ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಚಾಕ್ರಿಗೆ ಸರ್ಕಾರ ಅರ್ಜಿ ಹಾಕಿ ತಿಂಜತ್ತು. ಅರ್ಜಿ